ವಿಜಯಪುರದಲ್ಲಿ ಆಲಮಟ್ಟಿ ಎಡದಂಡೆ ಕಾಲುವೆಗೆ ಜಿಗಿದು ಮಕ್ಕಳೊಂದಿಗೆ ಮಹಿಳೆ ಆತ್ಮಹತ್ಯೆ ಯತ್ನ, ನಾಲ್ವರ ಮಕ್ಕಳ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರೇಬಿಕಾ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ, ಈ ಕುರಿತು ಟಿಎನ್ ಸಂದೀಪ್ ಅವರೊಂದಿಗೆ ಸಂದರ್ಶನ, ಅನಂತರ ಕೃಷಿ ಮಾಹಿತಿ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆಗಿರುವ ಟಿಎನ್ ಸಂದೀಪ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆದಂತಹ ಟಿಎನ್ ಸಂದೀಪ್ ಅವರು. ನಮಸ್ಕಾರ ಸಂದೀಪ್ ಅವರೇ. ನಮಸ್ತೆ ಸರ್. ಸಾಧಾರಣವಾಗಿ ಕಾಫಿ ಹೂ ಬಿಟ್ಟು ಎಷ್ಟು ದಿನಗಳ ನಂತರ ಕೊಯ್ಲಿ ಬರುತ್ತೆ ಅಂತೀರಿ? ಸಾಧಾರಣವಾಗಿ ನಾವು ಅರೇಬಿಕಾ ಅಂತ ತಗೊಂಡಾಗ ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಹಣ್ಣು ಕೊಯ್ಲು ಮಾಡ್ತೇವೆ. ಕೊಯ್ಲು ಆದ ನಂತರ ಏನು ಸ್ಟ್ರೆಸ್ ಪೀರಿಯಡ್ ಅಥವಾ ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ. ಅದಾದ ನಂತರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯೂಶಲಿ ಮಳೆ ಆಗ್ತದೆ. ಮಳೆ ಆಗ್ಲಿಲ್ಲ ಅಂತಂದ್ರೆ ಸಾಧಾರಣವಾಗಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನ ಕೊಡ್ತವೆ. ಇರಿಗೇಷನ್ ಅಥವಾ ಮಳೆ ಆದ ಒಂದು 8-10 ದಿನಗಳಲ್ಲಿ ಆ ಹೂ ಹರಳುತ್ತವೆ. ಹೂ ಹರಳದ ನಂತರ ಈ ಅರೇಬಿಕಾದಲ್ಲಿ ಸಾಧಾರಣವಾಗಿ ಸೆಲ್ಫ್ ಪಾಲಿನೇಟೆಡ್ ಅಥವಾ ಸ್ವಪರಾಗ ಸ್ಪರ್ಶ ಅಂತ ಹೇಳ್ತೀವಿ, ಅದನ್ನು 24-48 ಗಂಟೆಗಳ ಕಾಲದಲ್ಲಿ ಮುಗಿಯುತ್ತೆ. ಸೊ ಅದಾದ ನಂತರ ಹೂವಿನಿಂದ ಕಾಯಾವಾಗ ಅವಧಿ ನೋಡಿದ್ರೆ ನಾವು 6-8 ತಿಂಗಳ ಕಾಲ ತಗೊಳ್ತದೆ. ಅಂದ್ರೆ ಅರೇಬಿಕಾ ಬಂದು ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಹಣ್ಣನ್ನ ಕೊಯ್ಲು ಮಾಡಬಹುದು. ಅದೇ ರೋಬಸ್ಟಾದಲ್ಲಾದ್ರೆ? ರೋಬಸ್ಟಾದಲ್ಲಾದ್ರೆ ಸೇಮ್ ಅದು 9-11 ತಿಂಗಳು ತಗೊಳ್ತದೆ ಹೂವಿನಿಂದ ಕಾಯಾಗುವ ಅವಧಿ. ಸೊ ಅದು ಜನವರಿ ಮತ್ತೆ ಫೆಬ್ರವರಿ ಅಲ್ಲಿ ಹಣ್ಣನ್ನ ಕೊಯ್ಬೋದಾಗುತ್ತೆ. ಅಂದ್ರೆ ಅದು ಪರಕೀಯ ಪರಾಗಸ್ಪರ್ಶ ಆಗುತ್ತೆ. ಹೌದು, ಕ್ರಾಸ್ ಪಾಲಿನೇಟೆಡ್ ಅದು. ಅಂದ್ರೆ ಈಗ ಈ ಅರೇಬಿಕಾ ಮತ್ತೆ ರೋಬಸ್ಟಾ ಕಾಫಿ ಕೊಯ್ಲಿ ಬರೋ ಸಮಯ ಹಿಂದೆ ಮುಂದಾಗುತ್ತೆ, ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ? ಅಂದ್ರೆ ಅದು ಜೆನೆಟಿಕ್ ಕ್ಯಾರೆಕ್ಟರ್ ಇರ್ತದೆ ಅದು ಅರೇಬಿಕಾ ಮತ್ತೆ ರೋಬಸ್ಟ್. ಅದು ಮಾರ್ಚ್ ಎಲ್ಲ ಮಳೆ ಆಗೋದ್ರಿಂದ ಎರಡು ಹೂ ಬಿಡೋದ್ರಿಂದ ಬಟ್ ಈ ಜೆನೆಟಿಕ್ ಕ್ಯಾರೆಕ್ಟರಿಸ್ಟ್ ವೇರಿಯೇಷನ್ ಇರೋದ್ರಿಂದ ಅರೇಬಿಕಾದಲ್ಲಿ ಬೇಗ ಹೂವಿನಿಂದ ಹಣ್ಣಾಗ್ಲಿಕ್ಕೆ 6-8 ಕಾಲ ತಗೊಳ್ತದೆ. ಅದೇ ರೀತಿಯಾಗಿ ರೋಬಸ್ಟಾದಲ್ಲಿ ಸಾಧಾರಣ ಹೆಚ್ಚಿನ 9-11 ತಿಂಗಳ ಕಾಲ ತಗೊಳ್ತದೆ. ಅದು ಅಂದ್ರೆ ಈಗ ಹಣ್ಣಾಗದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ಲ ಅರೇಬಿಕಾ ಮತ್ತೆ ರೋಬಸ್ಟಾದಲ್ಲಿ. ಹೌದು. ಇದರಿಂದ ಇಳುವರಿ ಮೇಲೂ ಕೂಡ ಏನಾದ್ರೂ ಪರಿಣಾಮ ಉಂಟಾಗುತ್ತಾ? ಇಳುವರಿಯಲ್ಲಿ ಏನು ಪರಿಣಾಮ ಉಂಟಾಗಲ್ಲ. ಅದಕ್ಕೆ ಹಿಂದೆ ಮುಂದೆ ಆಗೋದಕ್ಕೆ ಕಾರಣ ಏನಂತಂದ್ರೆ, ಒಂದು ನಾನು ಮುಂಚೆ ಹೇಳಿದಾಗೆ ಒಂದು ಜೆನೆಟಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಕೆಲವೊಂದು ಅರ್ಲಿ ರೈಪನಿಂಗ್ ಅಂತ ಹೇಳ್ತೇವೆ. ಸೊ ಇನ್ನೊಂದು ಶೇಡ್ ಪ್ಯಾಟರ್ನ್ ಅಂದ್ರೆ ನೆರಳು. ಸೊ ನೆರಳು ಯಥೇಚ್ಛವಾಗಿದ್ರೆ ನಮಗೇನಾಗುತ್ತೆ, ಅದು ಹಣ್ಣಾಗೋದು ನಿಧಾನ ಆಗುತ್ತೆ. ಸೊ ಎಲ್ಲಿ ಓಪನ್ ಪ್ಯಾಚಸ್ ಇರುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಬಿದ್ದು ಟೆಂಪರೇಚರ್ ಜಾಸ್ತಿ ಇರುವಂತ ಜಾಗಗಳಲ್ಲಿ ಇಥಿಲಿನ್ ರಿಲೀಸ್ ಆಗಿ ಬೇಗ ಹಣ್ಣಾಗೋ ಚಾನ್ಸಸ್ ಇರ್ತದೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ಯೂಶಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ನಮಗೆ ಈ ಮಿಸ್ಟ್ ಅಥವಾ ಇಬ್ಬನಿ ಬೀಳುವ ಸಾಧ್ಯತೆ ಇರುತ್ತೆ. ಆವಾಗ ಏನಾಗುತ್ತೆ, ಒಂದು ಫ್ಲವರಿಂಗ್ ಆಗ್ಬಿಡುತ್ತೆ ಒಂದು 10-15%. ಅದೊಂದು ಕಾರಣ. ಮತ್ ಇನ್ನೊಂದು, ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿಗೆ ಇದ್ರೆ ಹಣ್ಣಾಗೋದು ನಿಧಾನ ಆಗ್ತದೆ. 2-3 ಕಾರಣಗಳಿಂದ ನೋಡಿರ್ಬೋದು ಒಂದೇ ಸಲ ಹಣ್ಣಾಗೋದಿಲ್ಲ. ನಾವ್ ಇದನ್ನ ಹೆಟ್ರೋಜಿನಸ್ ರೈಪನಿಂಗ್ ಅಂತ ಹೇಳ್ತೇವೆ. ಇನ್ನು ತಾವು ತಿಳಿಸಿದಾಗೆ ಈ ಅರೇಬಿಕಾ ಕಾಫಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊಯ್ಲಿ ಬರುತ್ತೆ. ಕಾಫಿ ಕೊಯ್ಲಿಗೆ ಮುಂಚೆ ಕಾಫಿ ತೋಟದಲ್ಲಿ ನಾವು ಏನ್ ಕ್ರಮ ಅನುಸರಿಸಬೇಕು ಅಂತೀರಿ? ಸರ್, ಮುಖ್ಯವಾಗಿ ನಾವು ಯೂಶಲಿ ಮಾಡ್ಬೇಕಾದಂತ ಒಂದು ಕಳೆ ತೆಗೆಯೋದು. ಯಾಕಂದ್ರೆ ನಾವು ಕಾಫಿ ಹಣ್ಣನ್ನು ಕೊಯ್ಯುವಾಗ ಕೆಳದಲ್ಲಿ ಟಾರ್ಪಲಿನ್ ಹಾಕಿ ನಂತರ ಕಾಫಿ ಹಣ್ಣನ್ನ ಕೊಯ್ತಾ ಹೋಗ್ತೇವೆ, ಯಾಕಂದ್ರೆ ಅದಕ್ಕೆ ಲಾಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅದೊಂದು ಮುಖ್ಯವಾದ್ದು. ಮತ್ತೆ ನಾವು ಕಾಫಿ ಹಣ್ಣು ಕೊಯ್ಯಕ್ಕ ಒಂದು ತಿಂಗಳ ಮುಂಚೆ ಯಾವುದೇ ಒಂದು ಸಿಂಪಡಣೆ ಮಾಡಿರ್ಬಾರ್ದು, ಕೀಟನಾಶಕ ಆಗಿರ್ಬೋದು, ಫಂಜಿಸೈಡ್ ಆಗಿರ್ಬೋದು, ಯಾಕಂದ್ರೆ ಅದು ರೆಸಿಡ್ಯುಯಲ್ ಎಫೆಕ್ಟ್ ಇರೋದ್ರಿಂದ ಒಂದು ತಿಂಗಳ ಮುಂಚೆ ಯಾವುದನ್ನು ನಾವು ಸಿಂಪಡಣೆ ಮಾಡಿರ್ಬಾರ್ದು. ಮತ್ತೆ ಇನ್ನೊಂದು, ಕಾಫಿಯನ್ನ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು ಅಂತೀರಿ ಸಂದೀಪ್ ಅವರೇ? ಸರ್, ಸಾಧಾರಣವಾಗಿ ಈಗ ನಾ ಹೇಳ್ದಂಗೆ ಕಾಫಿಯಲ್ಲಿ ಒಂದೇ ಸಮನೆ ಹಣ್ಣಾಗೋದಿಲ್ಲ. ಯೂಶಲಿ ಅಕ್ಟೋಬರ್ ಕೊನೆ ವಾರದಲ್ಲಿ ಅಥವಾ ನವೆಂಬರ್ ಮೊದಲು ಅಥವಾ ಎರಡನೇ ವಾರದಲ್ಲಿ ಹಣ್ಣಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಹಣ್ಣಾದಂಗೆಲ್ಲ ನಾವು ಕಾಫಿಯನ್ನ ಕೊಯ್ತಾ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈಗ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ನಮ್ಗೆ ಸ್ವಲ್ಪ ಹಣ್ಣನ್ನ ನಯವಾಗಿ ಸಿಕ್ಕಿದಾಗ ಆ ಒಳಗಿನ ಎರಡು ಬೀಜಗಳು ಸುಲಭವಾಗಿ ಹೊರಗೆ ಬರ್ತದೆ. ಸೊ ಅದು ನಮ್ಗೆ ಇಂಡಿಕೇಶನ್ ಸಿಗುತ್ತೆ ಇದು ಹಣ್ಣಾಗಿದೆ ಅನ್ನೋದು. ಕಾಯಿಯನ್ನು ಕೊಯ್ದಾಗ ಏನಾಗುತ್ತೆ, ಇಮ್ಮೆಚ್ಯೂರ್ಡ್ ಬೀನ್ಸ್ ಅನ್ನೋ ಸಿಗುತ್ತದೆ. ಮತ್ತೆ ಅತಿಯಾಗಿ ಮಾಗಿದ ಹಣ್ಣುಗಳನ್ನು ಕೊಯ್ಬಾರ್ದು. ರೈಟ್ ಸ್ಟೇಜ್ ಅಂತ ಬಂದಾಗ ಅದನ್ನ ಯೂಶಲಿ ಅರೇಬಿಕಾನ ಒಂದು ಎರಡರಿಂದ ಮೂರು ಬಾರಿ ಹಣ್ಣನ್ನ ಕೊಯ್ಲು ಮಾಡ್ತವೆ. ಎರಡರಿಂದ ಮೂರು ಸಾರಿ ಕೊಯ್ಲು ಮಾಡ್ಬೇಕು. ಹೌದೌದು. ಒಟ್ಟಿಗೆ ಕೂಲಿ ಆಳುಗಳು ಸಿಗೋದಿಲ್ಲ ಅಂತ ಅಂದು ದೋರ್ಗಾಯಿ ಚೆನ್ನಾಗಿ ಮಾಗಿರೋದು ಕಾಯಿಗಳು ಎಲ್ಲ ಒಟ್ಟಿಗೆ ಕೊಯ್ಲು ಮಾಡಬಾರ್ದು. ಕೊಯ್ಲು ಮಾಡಬಾರ್ದು. ನೀವು ಹೇಳದಾಗೆ ಈಗ ಕೂಲಿಗಾರರು ಸಿಗೋದಿಲ್ಲ ಅಂತ ಹೇಳೋದ್ರಿಂದ ಈಗ ಒಂದು ಆಪ್ಷನ್ ಇದೆ ಏನಂತಂದ್ರೆ, ಕಾಯಿ ಮತ್ತು ಹಣ್ಣು ಯಾವಾಗ ಕೊಯ್ಬೋದು ಅಂದ್ರೆ ಗಿಡಗಳಲ್ಲಿ ಶೇಕಡ ಒಂದು 80% ಹಣ್ಣಾದಾಗ, ಅಂದ್ರೆ ಶೇಕಡ ಒಂದು 15-20% ಅಷ್ಟೇ ನಮಗೆ ಕಾಯಿ ಇರೋದ್ರಿಂದ ಹಣ್ಣು ಕಾಯಿ ಒಟ್ಟಿಗೆ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಕೊಯ್ಲು ಮಾಡಿದಾಗ ನಮಗೆ ಈಗ ಒಂದು ಆಪ್ಷನ್ ಇದೆ, ಒಂದು ಗ್ರೀನ್ ಸೆಪರೇಟರ್ ಅಂತ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದೇನ್ ಮಾಡುತ್ತೆ, ನಮ್ಗೆ ಕಾಯಿ ಮತ್ತು ಹಣ್ಣನ್ನ ಸೆಪರೇಟ್ ಮಾಡುತ್ತೆ. ಸೊ ಸೆಪರೇಟ್ ಮಾಡೋದ್ರಿಂದ ನೀವು ಹೇಳದಂಗೆ ಆ ಕೂಲಿ ಆಳುಗಳು ಕಡಿಮೆ ಇರೋದ್ರಿಂದ ಈ ತರ ಒಂದು ಮಿಷಿನರಿ ಯೂಸ್ ಮಾಡಿದಾಗ ಎರಡು ಮೂರು ಬಾರಿ ಹೋಗೋದು ಆಗ್ಲಿಕ್ಕಿಲ್ಲ ಅಂದಾಗ ಈ ತರದ ಒಂದು ಗ್ರೀನ್ ಸೆಪರೇಟರ್ ಯೂಸ್ ಮಾಡಿದಾಗ ನಾವು ಕಾಯಿ ಮತ್ತು ಹಣ್ಣನ್ನ ಸೆಪರೇಟ್ ಮಾಡಬಹುದು. ಅಂದ್ರೆ ಗ್ರೀನ್ ಸೆಪರೇಟರ್ ಅಂದ್ರೆ ಅದೊಂದು ಉಪಕರಣ. ಅದೊಂದು ಉಪಕರಣ, ಬಟ್ ಅದು ಬೇಸ್ಡ್ ಆನ್ ಕಲರ್, ಬಣ್ಣದ ಬೇಸಿಸ್ ಮೇಲೆ ಸೆಪರೇಟ್ ಮಾಡೋದಿಲ್ಲ. ಯೂಶಲಿ ನಾವು ಹಣ್ಣನ್ನ ತಗೊಂಡಾಗ ಹಣ್ಣು ಮೆದು ಇರುತ್ತೆ, ಬಟ್ ಕಾಯಿ ತಗೊಂಡಾಗ ತುಂಬಾ ಹಾರ್ಡ್ ಇರುತ್ತೆ. ಸೊ ಈ ಮಷಿನ್ ಏನ್ ಮಾಡುತ್ತೆ, ಒಂದು ಸೆಮಿ ಪಲ್ಪರ್ ತರ ಇರುತ್ತೆ ನಮಗೆ. ಈ ಹಣ್ಣು ಮತ್ತು ಕಾಯಿನ ಅದರಲ್ಲಿ ಪಾಸ್ ಮಾಡಿದಾಗ ಈ ಹಣ್ಣು ಏನ್ ಮೆದು ಇರುತ್ತಲ್ವಾ, ಆ ಮೆದು ಇರೋದು ಒಂದು ಪರ್ಫೋರೇಟೆಡ್ ಸ್ಕ್ರೀನ್ ಇರೋದ್ರಿಂದ ಅದ್ರ ಮುಖಾಂತರ ಹಾದು ಹೋಗುತ್ತೆ. ಬಟ್ ಕಾಯಿ ತುಂಬಾ ಗಟ್ಟಿ ಇರೋದ್ರಿಂದ ಅದ್ರ ಮುಖಾಂತರ ಹಾದು ಹೋಗೋದಿಲ್ಲ. ಅದೇನಾಗುತ್ತೆ, ಮತ್ತೆ ಪಾಸ್ ಆಗಿ ಅದು ಸಪರೇಟ್ ಆಗಿ ಬಂದ್ಬಿಡುತ್ತೆ ನಮ್ಗೆ. ಇದು ಬೇಸ್ಡ್ ಆನ್ ದಿ ಹಣ್ಣಿನ ಮೆದುವೇನಿದೆ ಅದು ಒಂದು ಬೇಸಿಸ್ ಮೇಲೆ ನಾವು ಹಣ್ಣು ಮತ್ತು ಕಾಯಿಯನ್ನ ಸಪರೇಟ್ ಮಾಡಬಹುದು. ಹಣ್ಣು ಅಥವಾ ಕಾಯಿಯ ಮೃದುತ್ವ ಅಥವಾ ಗಡಸತನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಇದು. ಹೌದು ಹೌದು ಹೌದು. ಅಂದ್ರೆ ಇದು ಅರೇಬಿಕಾ ರೋಬಸ್ಟ್ ಎರಡಕ್ಕೂ ಬಳಸಬಹುದಾ? ಎರಡಕ್ಕೂ ಬಳಸಬಹುದು. ಅಂದ್ರೆ ಒಟ್ಟಿಗೆ ಒಂದು ಎರಡ್ ಮೂರ್ ಸಾರಿ ನಾವು ಕೊಯ್ಲು ಮಾಡ್ಕೋಬೇಕಾಗತ್ತೆ ಸರಿಯಾದಂತ ಒಂದು ಗುಣಮಟ್ಟ ಬೇಕು ಅಂತ ಮಾಡ್ಕೋಬೇಕಾಗುತ್ತೆ. ಕೊನೆ ಬಾರಿ ಏನ್ ಮಾಡಿದ್ರೆ ಹಣ್ಣು ಮತ್ತು ಕಾಯಿ ಒಟ್ಟಿಗೆ ಹೋಗ್ತೀವಿ. ಈಗ ಕೊಯ್ಲಿಗೆ ಮುಖ್ಯವಾಗಿ ಏನ್ ಕ್ರಮ ಅನುಸರಿಸಬಹುದು ಅಂತಾರೆ, ಕೈಯಿಂದಾನೇ ಕೊಯ್ಲು ಮಾಡೋದು? ಹೌದು. ಪ್ರತಿ ಹಣ್ಣನ್ನು ಕೊಯ್ಲು ಮಾಡ್ಕೋಬೇಕಾಗತ್ತೋ ಅಥವಾ ಅದನ್ನ ತರಿಯೋದು ಅಥವಾ ಸ್ಟ್ರಿಪ್ಪಿಂಗ್ ಅಂತಾರಲ್ಲ ಆ ರೀತಿ ಮಾಡೋದು? ಮೊದಲು ಒಂದ್ ಎರಡ್ ಮೂರು ಬಾರಿ ನಾವು ಹಣ್ಣನ್ನ ಎರಕ್ಬೇಕಾಗುತ್ತೆ, ಕೊಯ್ಲು ಮಾಡಬೇಕಾಗುತ್ತದೆ. ಕೊನೆ ಬಾರಿ ಅಂತ ಹೋದಾಗ ನಾವು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ, ಒಟ್ಟಿಗೆ ಹಣ್ಣು ಮತ್ತು ಕಾಯನ್ನು ಕೊಯ್ತವೆ. ಅದಲ್ಲದೆ ಕೆಲವೊಂದು ಮಿಷಿನರೀಸ್ ಕೂಡ ಇದಾವೆ, ಅಂದ್ರೆ ಹ್ಯಾಂಡ್ ಹೆಲ್ಡ್ ಹಾರ್ವೆಸ್ಟರ್ಸ್ ಅಂತ ಹೇಳಿ ಬಂದಿದೆ. ಸೊ ಅದನ್ನು ಕೆಲವರು ಉಪಯೋಗಿಸ್ತಾ ಇದ್ರೆ ಉಪಯೋಗಿಸಬಹುದು. ಮತ್ತೆ ಅದಲ್ಲದೆ ಕಾಫಿ ಬೋರ್ಡ್ ಕೂಡ ಬೇರೆ ಒಂದು ಸಂಸ್ಥೆಗಳ ಜೊತೆ ಸಹಭಾಗಿತ್ವದಲ್ಲಿ ಈ ಕಾಫಿ ಹಾರ್ವೆಸ್ಟರ್ ಡೆವಲಪ್ಮೆಂಟ್ ಅನ್ನ ಸಂಶೋಧನೆ ನಡೀತಾ ಇದೆ. ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ, ಅದಲ್ಲದೆ ಮತ್ತೆ ಇನ್ನೊಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೊಯಮತ್ತೂರು, ಇವೆರಡರ ಒಂದು ಸಹಭಾಗಿತ್ವದಲ್ಲಿ ಒಂದು ಕಾಫಿ ಹಾರ್ವೆಸ್ಟರ್ ನ ಡೆವಲಪ್ ಮಾಡುವಂತ ಒಂದು ಸಂಶೋಧನೆ ನಡೀತಾ ಇದೆ. ಅದು ಮೋಸ್ಟ್ ಪ್ರಾಬಬ್ಲಿ ನಮಗೆ ಇನ್ನೊಂದು ವರ್ಷ ಅಥವಾ ಎರಡು ವರ್ಷದೊಳಗೆ ನಾವು ಮೋಸ್ಟ್ಲಿ ಆ ಒಂದು ಕಾಫಿ ಹಾರ್ವೆಸ್ಟರ್ ನ ನೋಡಬಹುದು. ಅಂದ್ರೆ ಅದೆಷ್ಟು ಮಟ್ಟಿಗೆ ಮಾಗಿದೆ ಅಂತ ನೋಡಿಕೊಂಡು ಕೊಯ್ಲು ಮಾಡೋದು ಬಹಳ ಮುಖ್ಯ. ಬಹಳ ಮುಖ್ಯ. ಹೌದು. ಒಂದ್ ವೇಳೆ ನಾವು ಅದನ್ನ ಆ ರೀತಿ ಒಂದು ವಿವೇಚನೆಯನ್ನ ಬಳಸ್ತಲೇ ಎಲ್ಲ ಒಟ್ಟಿಗೆ ಕೊಯ್ಲು ಮಾಡಿ ನಾವು ಸಂಸ್ಕರಣೆ ಮಾಡಿದ್ರೆ ಕಾಫಿ ಗುಣಮಟ್ಟದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಅಂತೀರಿ? ಅದು ಕಾಫಿ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಾವು ತುಂಬಾ ಕಾಯನ್ನು ಕೊಯ್ದಾಗ ಅದರಲ್ಲಿ ನಮಗೆ ಇಮ್ಮೆಚ್ಯೂರ್ಡ್ ಬೀನ್ಸ್ ಅಂತ ಹೇಳ್ತೀವಿ, ಹೌದು, ಪಕ್ವಗೊಂಡಿರೋದಿಲ್ಲ. ಸೊ ಆಗೇನಾಗುತ್ತೆ, ನಮಗೆ ಬ್ಲಾಕ್ ಬೀನ್ಸ್ ಅಂತೇಳಿ ಬರ್ತವೆ. ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಪರ್ಸೆಂಟೇಜ್ ಜಾಸ್ತಿ ಹೋದಾಗ ನಮ್ಮ ರೈತರಿಗೇನೆ ಅದು ಲಾಸ್. ಅಟ್ ಲೀಸ್ಟ್ ಒಂದು 75-80% ಹಣ್ಣಾದಾಗ ಮಾತ್ರ ನೀವು ಕಾಯಿ ಕೊಯ್ಲು ಶುರು ಮಾಡ್ಬೇಕಂತ ಹೇಳ್ತೇವೆ. ಇನ್ನೊಂದು ಸಂದೀಪ್ ಅವರೇ, ಈ ಕೊಯ್ಲು ಮಾಡಿದಾದ್ಮೇಲೆ ನಾವು ಹಣ್ಣುಗಳನ್ನ ಮತ್ತೆ ವಿಂಗಡಿಸ್ಕೋಬೇಕಾಗತ್ತ, ಗ್ರೇಡಿಂಗ್ ಅಂತೀವಲ್ಲ, ಅದನ್ನು ಮಾಡ್ಕೋಬೇಕಾಗತ್ತ? ಖಂಡಿತ ಸರ್. ಈಗಾಗ್ಲೇ ಹೇಳ್ದಂಗೆ ಒಂದ್ಸಲ ಸ್ಟ್ರಿಪ್ಪಿಂಗ್ ಹೋದಾಗ ನಮ್ಗೆ ಕಾಯಿ ಇರುತ್ತೆ, ಹಣ್ಣಿರುತ್ತೆ, ಮತ್ತೆ ಗಿಡದಲ್ಲೇ ಒಣಗಿರುವಂತ ಹಣ್ಣುಗಳಿರ್ತವೆ, ಅದಲ್ಲದೆ ಕಾಫಿ ಬೆರಿ ಬೋರರ್ ಇಂಟ್ರೆಸ್ಟೆಡ್ ಹಣ್ಣುಗಳಿರ್ತವೆ. ಸೊ ಆ ತರದನ್ನೆಲ್ಲ ಏನ್ ಮಾಡ್ತೀವಿ, ಯೂಶಲಿ ನಾವು ಸೈಫನ್ ಅಂತ ಹೇಳ್ತೀವಿ, ಮೆಕ್ಯಾನಿಕಲ್ ಸೈಫನ್ ಅಂತೇಳಿ. ಆ ಸೈಫನ್ ಏನಾಗುತ್ತೆ ಅಂದ್ರೆ, ಒಳ್ಳೆ ಹಣ್ಣುಗಳೆಲ್ಲ ನೀರ್ನಲ್ಲಿ ಮುಳುಗಡೆ ಆಗಿ ಜೆಳ್ಳು ಅಥವಾ ಸಿಂಗಲ್ ಬೀನ್ ಇರುವಂತದ್ದು ಅಥವಾ ಕಾಫಿ ಬೆರಿ ಬೋರರಿಂದ ಇನ್ಫೆಸ್ಟ್ ಆಗಿರುವಂತವು ತೇಲ್ತವೆ. ಸಪರೇಟ್ ಆಗಿರುವಂತವನ್ನ ನಾವು ಚೆರ್ರಿ ಅಥವಾ ಉಂಡೆ ಕಾಫಿ ಆಗಿ ಸಂಸ್ಕರಣೆ ಮಾಡ್ತೀವಿ. ಇದು ಮಾಡಲೇಬೇಕಾದ ಒಂದು ಇಂಪಾರ್ಟೆಂಟ್ ಆಪರೇಷನ್ ನಮ್ಮ ಒಂದು ಪಲ್ಪಿಂಗ್ ಪ್ರೊಸೆಸಿಂಗ್ ಅಲ್ಲಿ. ಇನ್ನು ಒಂದ್ಸರಿ ಕೊಯ್ಲ್ ಮಾಡಿದಾದ್ಮೇಲೆ ವಿಂಗಡಣೆ ಮಾಡ್ಕೊಂಡಾದ್ಮೇಲೆ ಕಾಫಿಯನ್ನ ಸಂಸ್ಕರಿಸಬೇಕಾಗತ್ತೆ. ಈ ಕಾಫಿ ಸಂಸ್ಕರಣೆಯಲ್ಲಿರುವಂತಹ ವಿಧಾನಗಳು ಯಾವ್ಯಾವು ಅಂತೀರಿ? ಕಾಫಿಯಲ್ಲಿ ಸಂಸ್ಕರಣೆ ಮಾಡುವ ಅಂದ್ರೆ ಎಸ್ಟೇಟ್ ಲೆವೆಲ್ ಅಲ್ಲಿ ಮಾಡುವಂತದ್ದು ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೇವೆ. ಸೊ ಆ ಪ್ರೈಮರಿ ಪ್ರೊಸೆಸಿಂಗ್ ಅಲ್ಲಿ ಎರಡಿದೆ, ಒಂದು ತೇವ ಸಂಸ್ಕರಣೆ ಅಥವಾ ವೆಟ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಒಣ ಪ್ರೊಸೆಸಿಂಗ್ ಅಂದ್ರೆ ಡ್ರೈ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸಾಧಾರಣವಾಗಿ 80% ಅರೇಬಿಕಾವನ್ನು ನಾವು ವೆಟ್ ಪ್ರೊಸೆಸಿಂಗ್ ಅಥವಾ ತೇವ ಸಂಸ್ಕರಣೆ ವಿಧಾನದಲ್ಲಿ ಸಂಸ್ಕರಣೆ ಮಾಡ್ತೀವಿ. ಇಲ್ಲಿ ನಾನು ಮೊದಲೇ ಹೇಳಿದಾಗ, ಒನ್ಸ್ ನಾವು ಹಣ್ಣನ್ನ ಕೊಯ್ಲು ಮಾಡಿದ ನಂತರ ರೈತರು ಏನು ಯೂಸ್ ಮಾಡ್ತಾರೆ ಅಂದ್ರೆ ಚೀಲಗಳು ಅಥವಾ ಬುಟ್ಟಿಗಳನ್ನು ಉಪಯೋಗಿಸ್ತಾರೆ. ಸೊ ಆ ಬುಟ್ಟಿಗಳು ಯೂಸ್ ಮಾಡುವಾಗ ಅದು ತುಂಬಾ ಸ್ವಚ್ಛವಾಗಿರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಕೆಲವರು ಈ ಗೊಬ್ಬರದ ಚೀಲಗಳನ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಗೊಬ್ಬರದ ಚೀಲಗಳನ್ನು ಹಣ್ಣನ್ನು ಕೊಯ್ಲಿಕ್ಕೆ ಉಪಯೋಗಿಸಬಾರ್ದು. ಅದೊಂದು ಹಣ್ಣನ್ನು ಕೊಯ್ದ ನಂತರ ಆಗ್ಲೇ ಹೇಳಿದಾಗೆ ಅದನ್ನ ವಿಂಗಡಣೆ ಮಾಡ್ಬೇಕಾಗ್ತದೆ. ಹಣ್ಣು ಕಾಯಿ ಮತ್ತೆ ಒಣಗಿರುವಂತದ್ದು ಈ ತರ ವಿಂಗಡಣೆ ಮಾಡಿ ತದನಂತರ ಮತ್ತೆ ಯಾವ ದಿನ ನಾವು ಹಣ್ಣನ್ನ ಕೊಯ್ತೀವೋ ಅದೇ ದಿನ ಪಲ್ಪಿಂಗ್ ಮಾಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅದನ್ನ ಇವತ್ತು ಹಾಗೆ ಇಟ್ಟು ಮರುದಿನ ಮತ್ತೆ ಇನ್ನೊಂದು ಬ್ಯಾಚ್ ಜೊತೆಗೆ ಅದನ್ನ ಪಲ್ಪ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಯಾಕಂದ್ರೆ ಅದು ಕ್ವಾಲಿಟಿ ಹಾಳಾಗ್ತದೆ. ಈ ತರ ಆದಾಗ ನಾವು ಯೂಶಲಿ ಪಲ್ಪಿಂಗ್ ಅಂತ ಮಾಡ್ತೀವಿ. ಪಲ್ಪಿಂಗ್ ಯಾವ ರೀತಿ ಅಂತಂದ್ರೆ ಹೊರಗಿನ ಸಿಪ್ಪೆಯನ್ನು ತೆಗಿಲಿಕ್ಕೆ. ಸೊ ಸಾಧಾರಣವಾಗಿ 3 ತರಹದ ಪಲ್ಪರ್ಸ್ ಇದಾವೆ. ಒಂದು ಬಂದು ಹಾರಿಜಾಂಟಲ್ ಡಿಸ್ಪಲ್ಪರ್ ಅಂತ ಹೇಳಿದೆ, ಇನ್ನೊಂದು ಡ್ರಮ್ ಪಲ್ಪರ್ ಅಂತ ಹೇಳಿದೆ, ಇನ್ನೊಂದು ವರ್ಟಿಕಲ್ ಡ್ರಮ್ ಪಲ್ಪರ್. ಈ ತರ 3 ತರದ ಪಲ್ಪರ್ಸ್ ನ ಯೂಸ್ ಮಾಡ್ತೇವೆ ಕಾಫಿ ಸಿಪ್ಪೆಯನ್ನ ತೆಗಿಲಿಕ್ಕೆ. 3 ತರದ ಪಲ್ಪರ್ಸ್ ನಲ್ಲಿ ತುಂಬಾ ಒಳ್ಳೆ ಪರಿಣಾಮ ಇರುವಂತ ಒಂದು ಪಲ್ಪರ್ ಅಂದ್ರೆ ವರ್ಟಿಕಲ್ ಡ್ರಮ್ ಪಲ್ಪರ್. ಅಂದ್ರೆ ಈ ವರ್ಟಿಕಲ್ ಡ್ರಮ್ ಪಲ್ಪರ್ ಏನಂತಂದ್ರೆ ಎಲ್ಲಾ ಗಾತ್ರದ ಹಣ್ಣುಗಳನ್ನು ಪಲ್ಪ್ ಮಾಡ್ತದೆ. ಎಲ್ಲರೂ ಈ ವರ್ಟಿಕಲ್ ಡ್ರಮ್ ಪಲ್ಪರ್ ಯೂಸ್ ಮಾಡಬಹುದು. ತೀರಾ ಅತಿ ಸಣ್ಣ ರೈತರಿದ್ರೆ ಅವ್ರಿಗೆ ಹ್ಯಾಂಡ್ ಆಪರೇಟೆಡ್ ಪಲ್ಪರ್ಸ್ ಅಂತಾನು ಸಿಗ್ತವೆ. ಅದು ಸಾಧಾರಣವಾಗಿ ಒಂದು 100-150 kg ಒಂದು ಪ್ರತಿ ಗಂಟೆಗೆ ಪಲ್ಪ್ ಮಾಡಬಹುದು. ಇಲ್ಲ ಮೋಟರೈಸ್ಡ್ ಸಿಗುತ್ತೆ ನಮಗೆ, ಅಂದ್ರೆ ಮೋಟರ್ 1 HP ಅಥವಾ 1.5 HP ಮೋಟರ್ ಇರುವಂತದ್ದು ಪಲ್ಪರ್ ಸಿಗ್ತವೆ. ಅದು ಒಂದು 400-500 kg ನಮಗೆ ಒಂದು ಗಂಟೆಗೆ ಪಲ್ಪ್ ಮಾಡಬಹುದು. ಸೊ ಈ ತರದ 3 ವಿಧವಾದ ಪಲ್ಪರ್ಸ್ ಇರ್ತವೆ. ಪಲ್ಪ್ ಮಾಡಿದ ನಂತರ ಆ ಬೀನ್ಸ್ ಸಿಗುತ್ತೆ, ಬೀನ್ಸ್ ಮೇಲೆ ಒಂದು ಲೋಳೆ ರಸ ಇರುತ್ತೆ. ಸೊ ಆ ಲೋಳೆ ರಸ ತೆಗಿಬೇಕಾದಾಗ ಸಾಧಾರಣವಾಗಿ ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ವಿ, ಅದನ್ನ ಹಾಗೆ ಇಟ್ಟು ಅದನ್ನ ಕೊಳೆಯಲು ಬಿಡ್ತಾ ಇದ್ವಿ. 24-36 ಗಂಟೆಗಳ ಕಾಲ ಕೊಳೆಯಲು ಬಿಟ್ಟು ನಂತರ ಅದನ್ನ ನೀರಿನಿಂದ ತೊಳಿತಾ ಇದ್ವಿ. ಬಟ್ ಈಗೇನಾಗಿದೆ, ನಮಗೆ ಮೆಕ್ಯಾನಿಕಲ್ ವಾಷರ್ಸ್ ಅಥವಾ ಆಕ್ವಾ ವಾಷರ್ಸ್ ಅಂತೇಳಿ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಾವು 24 ಗಂಟೆ ಅಥವಾ 36 ಗಂಟೆ ಕಾಯ್ಬೇಕಾಗಿ ಅವಶ್ಯಕತೆ ಇಮಿಡಿಯೇಟ್ ವಾಶ್ ಮಾಡಬಹುದು. ಈ ಒಂದು ಮೆಕ್ಯಾನಿಕಲ್ ವಾಷರ್ಸ್ ಯೂಸ್ ಮಾಡಿ ವಾಶ್ ಆದ ನಂತರ ವೆಟ್ ಪಾರ್ಸ್ಮೆಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಶೇಕಡ ನಮಗೆ 50-55% ತೇವಾಂಶ ಇರ್ತದೆ. ಅಂದ್ರೆ ಅದನ್ನ ಒಣಗಿಸಬೇಕಾಗತ್ತೆ, ಮತ್ತೆ ಅದನ್ನ ಮತ್ತೆ ಒಣಗಿಸಬೇಕಾಗುತ್ತೆ. ಸಾಧಾರಣವಾಗಿ ನಾವು ಹೇಗೆ ಒಣಗಿಸ್ತೀವಿ ಅಂತಂದ್ರೆ ಯೂಶಲಿ ಬಿಸಿಲಿನಲ್ಲಿ ಒಣಗಿಸ್ತೇವೆ. ಬಿಸಿಲಿನಲ್ಲಿ ಒಣಗಿಸಬೇಕಾದ್ರೆ ನಮ್ಗೆ ಶೇಕಡ ಸುಮಾರು 6-8 ದಿನಗಳ ಕಾಲ ಅದನ್ನ ಒಣಗಿಸ್ಲಿಕ್ಕೆ ಬೇಕಾಗ್ತದೆ. 55% ತೇವಾಂಶದಿಂದ ನಾವು 12% ತೇವಾಂಶದವರೆಗೂ ಒಣಗಿಸಬೇಕಾಗ್ತದೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಒಂದು 5-6 ವರ್ಷಗಳ ಇತ್ತೀಚೆಗೆ ನಮಗೆ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಳೆ ಅಥವಾ ಮೋಡ ಕವಿದ ವಾತಾವರಣ ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಸೊ ಈ ತೊಂದರೆ ಆಗ್ತಿರುವಾಗ ನಮಗೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಇದೆಯಾ ಅಂತ ನೋಡಿದಾಗ, ಒಂದು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಂತೇಳಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಅದಲ್ಲದೆ ಇನ್ನೊಂದು ಸೋಲಾರ್ ಟನಲ್ ಡ್ರೈಯರ್ಸ್. ಸೊ ಈ ಮೆಕ್ಯಾನಿಕಲ್ ಡ್ರೈಯರ್ ಅಂತಂತಂದ್ರೆ ನಮಗೆ ಸಾಧಾರಣವಾಗಿ ಅದರಲ್ಲಿ 16-18 ಗಂಟೆಗಳ ಒಳಗೆ ನಮಗೆ ವೆಟ್ ಪಾರ್ಚ್ಮೆಂಟ್ ಅನ್ನ ಒಣಗಿಸಬಹುದು. ಸೊ ಸಾಧಾರಣವಾಗಿ ಇದರ ಬೆಲೆ ಬಂದು ಒಂದು ಬ್ಯಾಚ್ ಗೆ 1 ಟನ್ ಒಣಗಿಸಬೇಕಾದ್ರೆ ನಮಗೆ ಒಂದು ಡ್ರೈಯರ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ರ 8-10 ಲಕ್ಷ ಅಮೌಂಟ್ ಇರುತ್ತೆ. ಅದೇ ರೀತಿಯಾಗಿ ಇದೇನಂತಂದ್ರೆ ನಾವು ಸಾಧಾರಣವಾಗಿ ಸಣ್ಣ ರೈತರಿಗೆ ಅದನ್ನ ಅಫೋರ್ಡಬಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈ ತರದ 8-10 ಲಕ್ಷ ಇನ್ವೆಸ್ಟ್ ಮಾಡಿ ಮೆಕ್ಯಾನಿಕಲ್ ಡ್ರೈಯರ್ ತಗೊಳಕ್ ಆಗ್ಲಿಲ್ಲ ಅಂತಂದಾಗ ಈ ಸೋಲಾರ್ ಟನಲ್ ಡ್ರೈಯರ್ಸ್ ಹೋಗ್ಬೋದು. ಸೌರಶಕ್ತಿ ಉಪಯೋಗಿಸಿ ಕಾಫಿಯನ್ನ ಒಣಗಿಸುವಂತದ್ದು. ಇದರ ಬೆಲೆ ಬಂದು ಸಾಧಾರಣವಾಗಿ ಒಂದು 5-6 ಲಕ್ಷ ಇರ್ತದೆ. ಇದೇ ಕಾರಣಕ್ಕಾಗಿ ಕಾಫಿ ಬೋರ್ಡ್ ಈ ಒಂದು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಥವಾ ಸೋಲಾರ್ ಟನಲ್ ಡ್ರೈಯರ್ಸ್ ಆಗಿರ್ಬೋದು ಅಥವಾ ಇಕೋ ಪಲ್ಪರ್ಸ್ ಆಗಿರ್ಬೋದು ಈ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಿಕ್ಕೆ ಕಾಫಿ ಬೋರ್ಡ್ ಇಂದ ಈಗ ಸಬ್ಸಿಡಿಯನ್ನು ಸಹ ಈ ವರ್ಷದಿಂದ ಕೊಡ್ತಾ ಇದೆ. ಈಗ ನೀವು ವರ್ಟಿಕಲ್ ಡ್ರಮ್ ಪಲ್ಪರ್ ಅಂತ ಹೇಳಿದ್ರಿ, ಹೌದು, ಮತ್ತೆ ಹ್ಯಾಂಡ್ ಆಪರೇಟೆಡ್ ಪಲ್ಪರ್ ಸಣ್ಣ ಬೆಳೆಗಾರರಿಗೆ ಅಂತ ಹೇಳಿರಿ, ಹೌದು, ಮತ್ತೆ ಎಕೋ ಪಲ್ಪರ್ ಅಂತಾನು ಕೂಡ ಹೇಳಿದ್ರಿ, ಹೌದು, ಇವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕಾಗ್ಬೋದು ಅಂತೀರಿ? ಈಗ ನಾನು ಇಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಹೇಳಿದೆ ನಿಮಗೆ. ಮುಂಚೆ ಎಲ್ಲ ಈಗ ಕನ್ವೆನ್ಷನಲ್ ಪಲ್ಪರ್ಸ್ ಅಂತ ಹೇಳಿತ್ತು, ಅಲ್ಲೆಲ್ಲ ಏನಾಗ್ತಿತ್ತು, 1 kg ಹಣ್ಣಿಗೆ ಸಾಧಾರಣವಾಗಿ 5-6 ಲೀಟರ್ ನೀರು ಉಪಯೋಗಿಸ್ತಾ ಇದ್ವಿ. ಈಗ ಇಕೋ ಪಲ್ಪರ್ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಅದೇನಾಗಿದೆ, ಅರೇಬಿಕಾಗೆ ಅಂತ ತಗೊಂಡಾಗ 1 kg ಹಣ್ಣಿಗೆ ಒಂದು ಲೀಟರ್ಗಿಂತ ಕಡಿಮೆ ನೀರು ಸಾಕಾಗ್ತದೆ. ಅದೇ ರೋಬಸ್ಟಾದಲ್ಲಿ ತಗೊಂಡಾಗ ನಮ್ಗೆ ಒಂದರಿಂದ ಒಂದೂವರೆ ಲೀಟರ್ ನೀರು ಸಾಕಾಗ್ತದೆ ಒಂದು ಕೆಜಿ ಹಣ್ಣನ್ನ ಸಂಸ್ಕರಿಸಬೇಕಾದ್ರೆ. ಅಂದ್ರೆ ನಮಗೆ ಇಲ್ಲಿ ಆಲ್ಮೋಸ್ಟ್ ನಿಲ್ ಅಂದ್ರೆ ನಾವು ಮುಂಚೆ ಕಂಪೇರ್ ಮಾಡೋದಾದ್ರೆ ಮುಂಚೆ 5-6 ಲೀಟರ್ ಅಂತ ನೋಡಿದಾಗ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 90% ನೀರನ್ನು ಉಳಿತಾಯ ಮಾಡಬಹುದು. ಎಕೋಪಲ್ಪರ್ ಅನ್ನ ಬಳಸೋದು ಒಳ್ಳೇದು ಅಂತೀರಿ? ಹೌದೌದು, ಕಾಫಿ ಬೋರ್ಡ್ ಈಗ ಅದಕ್ಕೆ ಸಬ್ಸಿಡಿನೂ ಸಹ ಪ್ರೊವೈಡ್ ಮಾಡ್ತಾ ಇದೆ. ಇನ್ನೊಂದು ವಿಧಾನ ಅಂತಂದ್ರೆ ಈಗ ಈ ಒಣಗಿಸುವಂತದ್ದು ಹಣ್ಣುಗಳನ್ನ, ಅದನ್ನ ಹೇಗ್ ಮಾಡ್ಕೋಬೇಕಾಗತ್ತೆ? ಯೂಶಲಿ ಅದು ಹಣ್ಣನ್ನ ಕೊಯ್ದ ನಂತರ ಮತ್ತೆ ಅದೇ ರೀತಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ನಾವು ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಬಿಸಿಲಿನಲ್ಲೇ ಒಣಗಿಸ್ತೇವೆ. ಸೊ ಈ ಒಣಗಿಸುವ ಕಣಗಳು ಹೇಗಿರ್ಬೇಕಂತ ಹೇಳ್ತೇನೆ. ಅದು ಬಹಳ ಮುಖ್ಯ, ಯಾಕಂತಂದ್ರೆ ಒಣಗಿಸುವ ಕಣಗಳು ಸಿಮೆಂಟ್, ಕಾಂಕ್ರೀಟ್ ಅಥವಾ ಟೈಲ್ಸ್ ಇರುವಂತ ಕಣಗಳ ಮೇಲೆ ಒಣಗಿಸಬೇಕಾಗ್ತದೆ. ಅಟ್ಲೀಸ್ಟ್ ಅದು ಇಲ್ಲ ಅಂತಂದ್ರೆ ಒಂದು ಟಾರ್ಪಲಿನ್ ಆದ್ರೂ ಯೂಸ್ ಮಾಡಿ ಅವರು ಕಾಫಿಯನ್ನ ಒಣಗಿಸಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಸಗಣಿಯಿಂದ ಸಾರಿಸಿದ ಅಥವಾ ಮಣ್ಣಿನ ಮೇಲೆ ಕಾಫಿಯನ್ನ ಒಣಗಿಸಲೇಬಾರದು. ಸೊ ಅದೇ ಕಾರಣಕ್ಕೆ ಕಾಫಿ ಬೋರ್ಡ್ ಕಣ ಮಾಡ್ಲಿಕ್ಕೂ ಕೂಡ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಈ ಚೆರ್ರಿ ಕಾಫಿ ಮಾಡ್ಲಿಕ್ಕೆ ಆಲ್ಮೋಸ್ಟ್ 60-70% ತೇವಾಂಶ ಇರುತ್ತೆ ಕೊಯ್ದ ನಂತರ. ಸೊ ಅದನ್ನ ನಾವು 12% ಮಾಯ್ಚರ್ ಗೆ ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಒಂದು 10-12 ದಿನಗಳ ಕಾಲ ಬೇಕಾಗ್ತದೆ. ಅದು ಬಿಸಿಲಲ್ಲೇ ಒಣಗಿಸಬೇಕಾಗತ್ತೆ? ಬಿಸಿಲಲ್ಲೇ ಒಣಗಿಸಬೇಕಾಗ್ತದೆ. ಸಪೋಸ್ ನಮಗೆ ಬಿಸಿಲು ಇಲ್ಲ, ಈ ಪೀಕ್ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಿ, ಡ್ರೈಯಿಂಗ್ ಯಾರ್ಡ್ ನಮ್ಗೆ ಸಾಕಾಗೋದಿಲ್ಲ, ಆ ತರ ಇದ್ದಾಗ ನಮ್ಗೆ ಈ ಪರ್ಯಾಯ ವ್ಯವಸ್ಥೆ ಅಂತ ಏನ್ ಹೇಳಿದ್ನಲ್ಲ, ಈ ಮೆಕ್ಯಾನಿಕಲ್ ಡ್ರೈಯರ್ಸ್ ಅಥವಾ ಸೋಲಾರ್ ಡ್ರೈಯರ್ ಅವನ್ನ ಉಪಯೋಗಿಸಿದಾಗ ಈ ಡ್ರೈಯಿಂಗ್ ದಿನಗಳು ಏನಿರ್ತವೆ, ಈಗ 10-12 ದಿನ ಹೇಳಿದೆ, ಅದನ್ನೇ ನಾವು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಲ್ಲಿ ಮಾಡುವಾಗ ಒಂದು 3-4 ದಿನಗಳ ಒಳಗೆ ಚೆರಿಯನ್ನ ಒಣಗಿಸಬಹುದಾಗಿದೆ. ಈಗ ಒಂದ್ಸರಿ ನಾವು ಈ ಹಸಿ ವಿಧಾನದಲ್ಲಿ ಬೇಳೆಯನ್ನ ಮಾಡ್ಕೊಂಡಾದ್ಮೇಲೆ ಒಣಗಿಸ್ಕೋಬೇಕಾಗತ್ತೆ. ಅದನ್ನ ಒಣಗಿಸಿದ್ಮೇಲೆ ಏನು ಕ್ರಮ ಅನುಸರಿಸಬೇಕಾಗತ್ತೆ? ಒಣಗಿಸಿದ ಮೇಲೆ ಸಾಧಾರಣವಾಗಿ ನಾವು ಈ ಪ್ಲಾಸ್ಟಿಕ್ ಚೀಲ ಅಥವಾ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಇಡ್ತೇವೆ. ಶೇಖರಣೆ ಮಾಡಿ ಇಡುವ ಜಾಗ ಹೇಗಿರ್ಬೇಕು ಅಂತಂದ್ರೆ ಅದರಲ್ಲಿ ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗ್ತದೆ, ಗಾಳಿ ಮತ್ತೆ ಬೆಳಕು ಚೆನ್ನಾಗಿರ್ಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಚೀಲಗಳನ್ನು ಹಾಗೆ ನೆಲದ ಮೇಲೆ ಹಾಕಬಾರ್ದು. ವುಡನ್ ಡನ್ನೇಜ್ ಅಥವಾ ಪ್ಲಾಸ್ಟಿಕ್ ಡನ್ನೇಜ್ ಅದು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಟಾರ್ಪಲಿನ್ ಆದ್ರೂ ಹಾಕಿ ಅದರ ಮೇಲೆ ನಾವು ಜೋಡಿಸ್ತಾ ಹೋಗ್ಬೇಕು, ದಾಸ್ತಾನು ಮಾಡ್ಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣಕ್ಕೂ ಗೋಡೆಯನ್ನ ಬಿಟ್ಟು ಅದನ್ನ ದಾಸ್ತಾನು ಮಾಡ್ಬೇಕಾಗ್ತದೆ. ಮತ್ತೆ ಅದಾದ ನಂತರ ಯೂಶಲಿ ನಮಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಆ ಮುಂಗಾರು ಮಳೆ ಶುರುವಾಗಕ್ಕಿಂತ ಮುಂಚೆನೆ ಈ ಒಂದು ದಾಸ್ತಾನನ್ನ ಕ್ಯೂರಿಂಗ್ ವರ್ಸ್ ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ. ಕಾರಣ ಒನ್ಸ್ ನಮಗೆ ಮಾನ್ಸೂನ್ ಅಥವಾ ಮುಂಗಾರು ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮಲ್ಲಿ ಈ ಕಾಫಿ ಬೆಳೆಯುವ ಜಾಗದಲ್ಲಿ ಏನಾಗುತ್ತೆ, ಈ ಗಾಳಿಯಲ್ಲಿರುವ ತೇವಾಂಶ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಹೆಚ್ಚಾಗ್ತದೆ ಹೆಚ್ಚಾಗಿ ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ವಾತಾವರಣದಲ್ಲಿ ಏನಾಗುತ್ತೆ, ಕಾಫಿ ಗಾಳಿಯಲ್ಲಿರುವ ತೇವಾಂಶನ ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಮೋಲ್ಡ್ ಅಥವಾ ಬೂಸ್ಟ್ ಅಂತ ಏನು ಕರಿತೀವಿ ಅದು ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಆಗೋದ್ರಿಂದ ಕಾಫಿ ಗುಣಮಟ್ಟ ಹಾಳಾಗ್ತದೆ. ಹಾಗಾಗಿ ಮಳೆಗಾಲ ಪ್ರಾರಂಭ ಆದಕ್ಕಿಂತ ಮುಂಚೆನೆ ಮಾರಾಟ ಮಾಡೋದು ಅಥವಾ ಕಾಫಿ ಕ್ಯೂರಿಂಗ್ ಗೆ ಕೊಡೋದು ಬಹಳ ಮುಖ್ಯ. ಬಹಳ ಮುಖ್ಯ, ಹೌದು. ಅದು ಚೆರ್ರಿನಲ್ಲೂ ಕೂಡ ಹೇಗ್ ಮಾಡ್ಬೇಕಾಗತ್ತೆ? ಚೆರಿಯಲ್ಲೂ ಅದೇ ತರ ಮಾಡ್ಬೇಕಾಗ್ತದೆ. ಅದೇ ಹೇಳದ್ನಲ್ಲ, ಈಗ ನಾವು ಸಾಧಾರಣವಾಗಿ ಒಣಗಿಸಬೇಕಾದ್ರೆ ಅದರಲ್ಲಿ ಆ ಶೇಕಡಾ 60-70% ಮಾಯ್ಚರ್ ಇರ್ತದೆ. ಸೊ ಅದನ್ನ ನಾವು ಒಣಗಿಸಬೇಕಂದ್ರೆ 10-12 ದಿನಗಳ ಕಾಲ ನಮ್ಗೆ ಟೈಮ್ ಬೇಕಾಗ್ತದೆ. 100% ಮಾಯ್ಚರ್ ಒಣಗಿದ ನಂತರ ಅದನ್ನು ಅದೇ ತರ ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳಲ್ಲಿ ಶೇಖರಣೆ ಮಾಡಿ ಇಡಬೇಕಾಗ್ತದೆ. ಅದೇ ರೀತಿ ಮುಂಗಾರು ಮಳೆ ಸ್ಟಾರ್ಟ್ ಆಗೋಕೆ ಮುಂಚೆನೆ ನಾವು ಅದನ್ನ ಕ್ಯೂರಿಂಗ್ ವರ್ಸ್ ಗೆ ಶಿಫ್ಟ್ ಮಾಡ್ಬೇಕಾಗ್ತದೆ. ಈಗ ಚೆರ್ರಿನಲ್ಲಿ 12% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಬೇಕು ಅಂತ ಹೇಳಿದ್ರಿ. ಹೌದು. ಆ ಬೇಳೆನಲ್ಲಿ ಎಷ್ಟು ಇರ್ಬೇಕಾಗತ್ತೆ ತೇವಾಂಶ? ಬೇಳೆಯಲ್ಲೂ ಅಷ್ಟೇ ಇರ್ಬೇಕಾಗ್ತದೆ ನಮಗೆ, 12-12 ಕಡಿಮೆ ಇರ್ಬೇಕು. ಅವತ್ತು 12% ಕಡಿಮೆ ಕಡಿಮೆ ಇರ್ಬೇಕು. ಆ ರೀತಿನೇ ಒಣಗಿಸ್ಕೋಬೇಕು. ಹೌದೌದು. ಅಂದ್ರೆ ತೇವಾಂಶ ಕಡಿಮೆ ಇದ್ದಷ್ಟು ನಾವು ಚೆನ್ನಾಗಿ ಸಂಗ್ರಹಣೆ ಮಾಡ್ಕೋಬಹುದು ಅಂತೀರಿ? ತೇವಾಂಶ ಕಡಿಮೆ ಅಂದ್ರೆ 11-12 ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಆಯ್ತು ಅಂದ್ರೂ ರೈತರಿಗೆ ನಷ್ಟ ಅದು. ಮತ್ತೆ ಕಾಫಿಯನ್ನ ಪ್ರತ್ಯೇಕವಾಗಿ ನಾವು ಉಗ್ರಾಣದಲ್ಲಿ ಸಂಗ್ರಹಿಸಬೇಕಾಗತ್ತೆ. ಒಂದು ಇಂಪಾರ್ಟೆಂಟ್ ಸಂಗತಿ ಏನಂತಂದ್ರೆ ಸಪರೇಟ್ ಆಗಿ ಸಂಗ್ರಹಣೆ ಮಾಡ್ಬೇಕು, ಮತ್ತೆ ಅದ್ರ ಜೊತೆಲಿ ಯಾವುದೇ ಗೊಬ್ಬರ ಕೀಟನಾಶಕಗಳನ್ನು ಇಡಬಾರ್ದು. ಅಂದ್ರೆ ಆ ವಾಸನೆಯನ್ನು ಹೀರ್ಕೊಂಡ್ಬಿಡುತ್ತಾ ಅದು? ಹೌದು, ಕಾಫಿ ಹೀರ್ಕೊಳ್ಳುತ್ತೆ. ಬೀಜಗಳು ಮತ್ತೆ ಚೆರ್ರಿ ಕೂಡ ಹೀರ್ಕೊಳ್ಳ ಸಾಧ್ಯತೆ ಇರುತ್ತೆ ಅಂತೀರಿ? ಹೌದು, ತುಂಬಾ ಹೈಗ್ರೋಸ್ಕೋಪಿಕ್ ಇರೋದ್ರಿಂದ ಕಾಫಿ, ಕಾಫಿ ಅಲ್ಲದೆ ಗೊಬ್ಬರ ಕೀಟನಾಶಕಗಳು ಮತ್ತೆ ಇನ್ನೊಂದು ಪೆಪ್ಪರ್ ಆಗಿರ್ಬೋದು ಯಾವುದೇ ಅದ್ರ ಜೊತೆಲಿ ಇಡಬಾರ್ದು, ಇದು ಸಪರೇಟ್ ಆಗಿರ್ಬೇಕಾಗ್ತದೆ. ಮತ್ತೆ ಕೆಲವೊಂದು ಈ ಬೆರ್ರಿ ಬೋರರ್ ಪೀಡಿತ ಚೆರ್ರಿ ಕೂಡ ಮಾಡ್ಕೊಂಡಿರ್ತಾರೆ. ಹೌದು, ಅವನ್ನೆಲ್ಲ ಅದ್ರ ಜೊತೆಲೇ ಇಡಬಾರ್ದು. ಇಡಬಾರ್ದು, ಹೌದು ಸರ್. ಯಾಕೆಂದ್ರೆ ಮತ್ತೆ ಅಲ್ಲಿಂದ ಒಳ್ಳೆ ಕಾಫಿಗೂ ಅದು ಹೋಗೋ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಈ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಈ ಬೆರ್ರಿ ಬೋರರ್ ಟ್ರ್ಯಾಪ್ ಮಾಡ್ಲಿಕ್ಕೆ ಡ್ರೈಯಿಂಗ್ ಯಾರ್ಡ್ ಸುತ್ತೂ ಟ್ರಾಪ್ಸ್ ಹಾಕಿರ್ತೀವಿ. ಬ್ರೋಕಾ ಬಲೆಗಳು? ಅವನ್ನ ಹಾಕೋಬಹುದು, ಮತ್ತೆ ಉಗ್ರಾಣದಲ್ಲೂ ಇಟ್ಕೋಬಹುದು ಅವನ್ನ. ಉಗ್ರಾಣದಲ್ಲೂ ಇಟ್ಕೋಬಹುದು ಸರ್. ಹೌದು. ಮತ್ತೆ ಅವನ್ನ ಪ್ರತ್ಯೇಕವಾಗಿ ನಾವು ಶೇಖರಣೆ ಮಾಡಿ ಮಾರಾಟ ಮಾಡಬೇಕಾಗತ್ತೆ. ಹೌದು. ಬೆರಿ ಬೋರರ್ ಕಾಯಿಗಳನ್ನ ಬೆರಿ ಬೋರರ್ ಇನ್ಫೆಸ್ಟೆಡ್ ಮತ್ತೆ ಫ್ಲೋಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇಮ್ಮೆಚೂರ್ಡ್ ಬೀನ್ಸ್ ಇರುತ್ತೆ ಅಥವಾ ಒಂಟಿ ಬೀಜ ಇರುವಂತವು, ಮತ್ತೆ ಗ್ರೀನ್ಸ್, ಇವೆಲ್ಲವನ್ನು ಸಪರೇಟ್ ಆಗಿ ಒಣಗಿಸಿ ನಾವು ಮಾರಾಟ ಮಾಡಬೇಕಾಗ್ತದೆ. ಅಂದ್ರೆ ಈ ಸಂಸ್ಕರಣಾ ವಿಧಾನಗಳ ಬಗ್ಗೆ ತರಬೇತಿನೂ ಏನಾದರೂ ಕೊಡ್ತೀರಾ ಸಂದೀಪ್ ಅವರೇ? ಖಂಡಿತವಾಗಿ ಸರ್, ಇದೆ ಇಲ್ಲಿ ನಮಗೆ ಒಂದು ವಾರದ ಟ್ರೈನಿಂಗ್ ಇರುತ್ತೆ, 15 ದಿನಗಳ ಕಾಲ ಟ್ರೈನಿಂಗ್ ಇರುತ್ತೆ. ಸೊ ಇಲ್ಲಿ ನಮ್ಮ ಟ್ರೈನಿಂಗ್ ಸೆಕ್ಷನ್ ನೋಡಲ್ ಆಫೀಸರ್ ಇರ್ತಾರೆ. ಯಾವುದೇ ಟ್ರೈನಿಂಗ್ ಇದ್ರು ಸಹ ಈಗ ವಾಟ್ಸ್ಆಪ್ ಗ್ರೂಪ್ಸ್ ಅಂತ ಮಾಡಿದ್ದಾರೆ ಪ್ರತಿಯೊಂದು ಹೈಜನ್ ಝೋನ್ಗೂ. ಈಗ ಏನ್ ನಮ್ಮ ವಿಸ್ತರಣಾ ಅಧಿಕಾರಿಗಳು ಇರ್ತಾರೆ, ಯಾವತ್ತಾದ್ರೂ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಎಲ್ಲಾ ವಿಸ್ತರಣಾ ಅಧಿಕಾರಿಗಳಿಗೂ ಈ ಮಾಹಿತಿಯನ್ನು ಕಳಿಸ್ತೇವೆ. ಅವ್ರ ಮುಖಾಂತರ ಎಲ್ಲಾ ಕಾಫಿ ಬೆಳೆಗಾರರಿಗೂ ಈ ಮಾಹಿತಿ ಹೋಗ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಟಿ ಎನ್ ಸಂದೀಪ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259912366. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259912366. ತುಂಬ ಸಂತೋಷ ಸಂದೀಪ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರೇಬಿಕಾ ಕಾಫಿಯಲ್ಲಿ ಕೊಯ್ಲು, ಕೊಯ್ಲಿಗಿಂತ ಮುಂಚೆ ಏನೇನು ಕ್ರಮ ಕೈಗೊಳ್ಳಬೇಕು, ಕೊಯ್ಲಾದಮೇಲೆ ಏನೇನು ಸಂಸ್ಕರಣಾ ಕ್ರಮಗಳನ್ನು ಅವರು ಅನುಸರಿಸ್ಬೋದು, ಸಂಗ್ರಹಣೆ ಯಾವ ರೀತಿ ಮಾಡಬಹುದು, ಸಂಗ್ರಹಣೆಯನ್ನು ಯಾವ ರೀತಿ ಅವರು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಅರೇಬಿಕಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೃಷಿ ಇಂಜಿನಿಯರ್ ಆಗಿರುವ ಟಿಎನ್ ಸಂದೀಪ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಡಿಎಸ್ಎಸ್ ಕುರಿತು ಮಾಹಿತಿ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಚಂದ್ರಯಾನ 3 ಮಿಷನ್ನ ಅದ್ವಿತೀಯ ಯಶಸ್ಸನ್ನು ಆಚರಿಸಲು ಆಗಸ್ಟ್ 23ನ್ನು ರಾಷ್ಟ್ರೀಯ ಅಂತರಿಕ್ಷ ದಿನವನ್ನಾಗಿ ಘೋಷಿಸಿದರು. ಭಾರತವು 23 ಆಗಸ್ಟ್ 2024ರಂದು ತನ್ನ ಮೊದಲ ರಾಷ್ಟ್ರೀಯ ಅಂತರಿಕ್ಷ ದಿನವನ್ನು ಆಚರಿಸಿತು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ತನ್ನ ವಿವಿಧ ಕಾರ್ಯಗಳಿಗೆ ಅಂತರಿಕ್ಷ ತಂತ್ರಜ್ಞಾನವನ್ನು ಸಕ್ರಿಯವಾಗಿ ಉಪಯೋಗಿಸುತ್ತಿದೆ. ಉದಾಹರಣೆಗೆ, ಬೆಳೆ ಸಮೀಕ್ಷೆ, ಬೆಳೆ ಮೇಲ್ವಿಚಾರಣೆ, ಕೃಷಿ ಉತ್ಪನ್ನಗಳನ್ನು ಒಣಗಿಸಿ ಮೌಲ್ಯವರ್ಧನೆ ಮಾಡುವುದು ಇತ್ಯಾದಿ. ಈ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ಸಚಿವಾಲಯವು ಒಂದು ವಿಶೇಷ ವ್ಯವಸ್ಥೆಯಾದ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ ಡಿಎಸ್ಎಸ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿ ಇದರ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಂತರಿಕ್ಷ ದಿನದ ಸಂದರ್ಭದಲ್ಲಿ ಮಾಡಲಾಯಿತು. ಕೃಷಿ ಡಿಎಸ್ಎಸ್ ಒಂದು ವಿಶೇಷವಾದ ವೇದಿಕೆಯಾಗಿದ್ದು ಇದನ್ನು ಭಾರತೀಯ ಕೃಷಿಗೋಸ್ಕರವಾಗಿಯೇ ವಿಶೇಷ ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಮಾಧ್ಯಮದಿಂದ ವ್ಯಾಪಕವಾದ ಡಾಟಾ ಅಂದರೆ ಉಪಗ್ರಹದ ಚಿತ್ರಗಳು, ಹವಾಮಾನ ವರದಿ, ಜಲಾಶಯದ ಶೇಖರಣಾ ಸಾಮರ್ಥ್ಯ, ಭೂಮಿಯ ಜಲಮಟ್ಟ ಮತ್ತು ಇನ್ನಿತರ ಉಪಯುಕ್ತ ಮಾಹಿತಿಗಳು ಎಷ್ಟೇ ಸಮಯದಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಸುಲಭವಾಗಿ ಲಭಿಸುವಂತಾಗಿದೆ. ಕೃಷಿ ನಿರ್ಧಾರ ಬೆಂಬಲ ಬೆಲೆ ವ್ಯವಸ್ಥೆ ಅಂದರೆ ಡಿಎಸ್ಎಸ್ನಲ್ಲಿ ವ್ಯಾಪಕವಾಗಿ ಕೃಷಿ ನಿರ್ವಹಣೆಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾದ ಕೆಲವು ಸುಧಾರಿತ ಘಟಕಗಳಿವೆ. ಕೃಷಿ ಭೂಮಿಯ ವಿಸ್ತಾರದಿಂದ ಹಿಡಿದು ಮಣ್ಣಿನ ಅತಿ ಸಣ್ಣ ಕಣದವರೆಗೆ ಕೃಷಿ ಡಿಎಸ್ಎಸ್ ಎಲ್ಲವೂ ಒಳಗೊಂಡಿದೆ. ಬೆಳೆ ಸಮೀಕ್ಷೆ ಮತ್ತು ಮೇಲ್ವಿಚಾರಣೆಯಿಂದ ನಾವು ಎಲ್ಲಿ ಯಾವ ಬೆಳೆಯನ್ನು ವಿವಿಧ ವರ್ಷಗಳಲ್ಲಿ ಬೆಳೆದಿದ್ದೇವೆ ಎಂಬುದನ್ನು ಪಾರ್ಸಲ್ ಲೆವೆಲ್ ಕ್ರಾಪ್ನಲ್ಲಿ ವಿಶ್ಲೇಷಣೆ ಮಾಡಿ ಯಾವ ಬೆಳೆ ಬೆಳೆದರೆ ಉತ್ತಮ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಹಕರಿಸುತ್ತದೆ. ಈ ಮಾಹಿತಿ ಬೆಳೆ ಸರದಿ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ ಹಾಗೂ ಮಿಶ್ರ ಕೃಷಿಯನ್ನು ಪ್ರೋತ್ಸಾಹಿಸಿ ನಿರಂತರ ಕೃಷಿಯನ್ನು ಬೆಂಬಲಿಸುತ್ತದೆ. ಬರ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡುವ ಮೂಲಕ ಬೆಳೆ ಒಣಗುವ ಮೊದಲೇ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಮಣ್ಣಿನ ತೇವಾಂಶ ಮತ್ತು ನೀರಿನ ಸಂಗ್ರಹಣಾ ಸಾಮರ್ಥ್ಯ, ಬೆಳೆಗಳ ಸ್ಥಿತಿ, ಬೆಳೆ ಒಣಗಲು ತೆಗೆದುಕೊಳ್ಳುವ ಸಮಯ ಮುಂತಾದವುಗಳು ಸೇರಿದಂತೆ ವಿಭಿನ್ನ ಸಂಕೇತಗಳಿಂದ ಹೆಚ್ಚು ಕಡಿಮೆ ರಿಯಲ್ ಟೈಮ್ನ ಮಾಹಿತಿಯನ್ನು ತಿಳಿಸುತ್ತದೆ. ಹವಾಮಾನವು ಬೆಳೆಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ತಿಳಿದು ಬರುತ್ತದೆ. ಇದರೊಂದಿಗೆ ಬೆಳೆ ಕೊಯ್ಲಿನ ಸ್ಥಿತಿ ಮತ್ತು ಕೊಯ್ಲಿನ ನಂತರ ಉಳಿದ ಅವಶೇಷಗಳನ್ನು ಸುಡುವ ಬಗ್ಗೆ ಮಾಹಿತಿಗಳನ್ನೂ ನೀಡುತ್ತದೆ. ಜಲಾನಯನದ ಅಭಿವೃದ್ಧಿ ಮತ್ತು ವಿಭಜನೆಯ ತಂತ್ರದಿಂದ ನಿಖರವಾದ ರವಾನಾ ಘಟಕಗಳನ್ನು, ಅದರ ಮೂಲಕ ವಿಶಿಷ್ಟ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬೆಳೆಯ ಮಾದರಿಗಳನ್ನು ತಿಳಿದುಕೊಳ್ಳಲು ಸಹಕರಿಸುತ್ತದೆ. ಚಿತ್ರಾತ್ಮಕ ವಿಶ್ಲೇಷಣೆಯೊಂದಿಗೆ ಕೇವಲ ಒಂದು ಛಾಯಾಚಿತ್ರದ ಸಹಾಯದಿಂದ ಕೃಷಿ ಡಿಎಸ್ಎಸ್ ಫಸಲನ್ನು ಪತ್ತೆ ಹಚ್ಚುತ್ತದೆ. ಒನ್ ನೇಷನ್ ಒನ್ ಸಾಯಿಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಇದು ನಮಗೆ ಮಣ್ಣಿನ ವ್ಯಾಪಕ ಅಂಕಿ ಅಂಶಗಳ ಮಾಹಿತಿಯನ್ನು ಒದಗಿಸುತ್ತದೆ. ಉದಾಹರಣೆಗೆ ಮಣ್ಣಿನ ಗುಣ, ಮಣ್ಣಿನ ರಸಸಾರ ಮತ್ತು ಮಣ್ಣಿನ ಸಾಮರ್ಥ್ಯ ಮುಂತಾದವುಗಳನ್ನು ತಿಳಿಸುತ್ತದೆ. ಮಣ್ಣಿನ ಡೇಟಾ ಬೆಳೆಗಳ ಉಪಯುಕ್ತತೆ ಮತ್ತು ಮಣ್ಣಿನ ಸಾಮರ್ಥ್ಯವನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಉಪಾಯಗಳನ್ನು ಕಂಡುಹಿಡಿಯುವಲ್ಲಿ ಸಹಾಯ ಮಾಡುತ್ತದೆ. ಕೃಷಿ ಡಿಎಸ್ಎಸ್ನ ವಾಸ್ತವಾಂಶಗಳು ಗ್ರಂಥಾಲಯ ಸಂಶೋಧಕರಿಗೆ, ವಿವಿಧ ಬೆಳೆಗಳಿಗೆ ಮತ್ತು ದೃಶ್ಯ ಗ್ರಂಥಾಲಯಗಳಿಗೆ ಅವಶ್ಯಕವಾದ ಸಂಪನ್ಮೂಲಗಳನ್ನು ಒದಗಿಸುತ್ತದೆ. ಅತಿವೃಷ್ಟಿ ಪ್ರಭಾವಿತ ಮಾಹಿತಿಗಳಿಂದ ಹಿಡಿದು ಬೆಳೆ ವಿಮೆ ಪರಿಹಾರದವರೆಗೆ ಹಲವು ಇತರೆ ಅಂಶಗಳಿಗೂ ಕೃಷಿ ಡಿಎಸ್ಎಸ್ ಒಂದು ಸಮಗ್ರ ಪರಿಹಾರವನ್ನು ಒದಗಿಸುತ್ತದೆ. ಈ ಪರಿಹಾರವು ನಮ್ಮ ಕೃಷಿಕರನ್ನು ಸಬಲೀಕರಿಸುವಲ್ಲಿ, ನಮ್ಮ ನೀತಿಗಳನ್ನು ಪ್ರಸಾರ ಮಾಡಲು ಮತ್ತು ನಮ್ಮ ದೇಶದ ಹಿತದೃಷ್ಟಿ ಇಂದಿರುತ್ತದೆ. ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಡಿಎಸ್ಎಸ್ ಅಂದರೆ ನಿರ್ಣಯ ಬೆಂಬಲ ವ್ಯವಸ್ಥೆ. ಇದರಿಂದ ಲಭ್ಯವಾದ ವಿವಿಧ ಅಂಕಿ ಅಂಶಗಳನ್ನು ಒಟ್ಟುಗೂಡಿಸಿ ಕೃಷಿಕರಿಗೆ ಸಂಬಂಧಪಟ್ಟ ಹಲವು ಪರಿಹಾರಗಳನ್ನು, ಅಂದರೆ ಕೃಷಿಕರಿಗೆ ಕೆಲವು ಸೂಕ್ತ ವ್ಯಕ್ತಿಗತ ಸಲಹೆ ಮತ್ತು ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳಾದ ಪೆಸ್ಟ್ ಅಟ್ಯಾಕ್, ಕೀಟಪೀಡೆ ಹಾವಳಿ, ಅತಿವೃಷ್ಟಿ, ಅನಾವೃಷ್ಟಿಗಳ ಬಗ್ಗೆ ಮಾಹಿತಿಗಳನ್ನೂ ತಿಳಿಸುತ್ತದೆ. ಕೃಷಿ ಡಿಎಸ್ಎಸ್ ಕೇವಲ ಒಂದು ಪೋರ್ಟಲ್ ಮಾತ್ರ ಅಲ್ಲ, ಆದರೆ ಇದು ಕೃಷಿಯಲ್ಲಿನ ನಾವೀನ್ಯತೆ ಹಾಗೂ ಸುಸ್ಥಿರತೆಯನ್ನು ಉತ್ತೇಜಿಸುವ ಅತ್ಯಂತ ಮಹತ್ವಪೂರ್ಣ ಮಾಧ್ಯಮವಾಗಿದೆ. ಬನ್ನಿ, ನಾವೆಲ್ಲರೂ ಕೂಡಿ ಭಾರತಕ್ಕಾಗಿ ಒಂದು ಬಲಿಷ್ಠ, ಸ್ಥಿರ ಮತ್ತು ಸಮೃದ್ಧವಾದ ಕೃಷಿ ವ್ಯವಸ್ಥೆಯನ್ನು ಮಾಡೋಣ. ಕೃಷಿ ಡಿಎಸ್ಎಸ್ನಿಂದ ಸಶಕ್ತ ಕೃಷಿಯತ್ತ ಹೆಜ್ಜೆ ಹಾಕೋಣ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಂದ 23,000 ರೂಪಾಯಿಗಳು, ಅರೇಬಿಕಾ ಚೆರಿ 12,300 ರೂಪಾಯಿಂದ 13,000 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಂದ 19,400 ರೂಪಾಯಿ, ರೊಬಸ್ಟಾ ಚೆರಿ 10,900 ರೂಪಾಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಸೋಮವಾರಪೇಟೆ ತಾಲೂಕು ಮಾದಾಪುರದ ವಿನಯ್ ಸೋಮಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ ಕಾನೂರು ನಿಡುಗೊಂಬ ಕಾರಳನ ಸುಳ್ಳಿಮಾಡ ತಿಮ್ಮಯ್ಯ ಅಯ್ಯಂಗಡ ಮೂವು ಸುಳ್ಳಿಮಾಡ ವಸಂತ್ ಕಾವೇರಿಯಪ್ಪ ಅಯ್ಯಂಗ ಇಂದು 4:24 ಮರಣಪಟ್ಟಿತು. ಅಳುವತ್ತಂಡು ಪೈತರ ಸುಳ್ಳಿಮಾಡ ವಸಂತ್ ಕಾವೇರಿಯಪ್ಪ ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ 1:30 ಅಯ್ಯಂಗಡ ಸ್ವಗ್ರಹ ಕಾನೂರು ನಿಡುಗೊಂಬತ್ತು ನಡಪ ಅಂದು ಒಕ್ಕ ಕರ ಅರಿಚಿಟ್ಟಿತು. ಮೂಲತಃ ಬೆಟ್ಟತೂರು ಗ್ರಾಮತರ ಬೆಂಗಳೂರು ಲವಾಸ ಇಂಜ ಅಪ್ಪಾಡಂಡ ಪೋತಿ ತಿಮ್ಮಯ್ಯ ಅಯ್ಯಂಗಡ ಮೂವ ಗಣೇಶ್ ಈರಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. ಎಟಿ ರಘು ಅಯ್ಯಂಗಡ ಸೋದರ 67 ಬೈತರ ಅಪ್ಪಾಡಂಡ ಗಣೇಶ್ ಈರಪ್ಪ ಅಯ್ಯಂಗಡ ದಪನ ಕಾರ್ಯ ನಾಳೆ ಮಜ್ಜಣ ಬೆಂಗಳೂರು ಕೆಂಗೇರಿ ಕ್ರಿಮಿಟೋರಿಯಂಲು ನಡಪ ಅಂದು ಒಕ್ಕ ಕರ ಅರಿಚಿಟ್ಟಿತು. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜೊಂಪೆನ ವಿವರ. ಸ್ವಾಮಿ ವಿವೇಕಾನಂದ ಅವರಂಗೆ ಉತ್ತಮ ವ್ಯಕ್ತಿತ್ವನ ಬೆಳೆಸಿಕೊಳ್ಳುತ್ತ ಯುವ ಜನರು ಗಮನ ಕೊಡಕು ತಿಳಿ ಜನಪದ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಜಿ ಅನಂತಶೇನವ್ ಹೇಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಜಿಲ್ಲಾ 3 ತಾಲೂಕುಗಳ ಯುವ ಒಕ್ಕೂಟ ಸೇರಿದಂತೆ ಇನ್ನಿತರ ಒಕ್ಕೂಟದ ಕೂಡುಕೂಟಲಿ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟೀಯ ಯುವ ದಿನ ಹಂಗೆ ಯುವ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತಾಡಿ ವಿದ್ಯಾರ್ಥಿಗ ಸ್ವಾಮಿ ವಿವೇಕಾನಂದರಂಗೆ ಜೀವನದಲ್ಲಿ ಉದ್ದೇಶ ಮತ್ತು ಗುರಿ ಹೊಂದಿರಕ್ಕೂ ಭಾರತ ಇಡೀ ವಿಶ್ವಲೇ ಅಮ್ಮ ಇದ್ದಂಗೆ ಅಮೆರಿಕ ಚಿಕಾಗೋಲಿ ಸೋದರರೇ ಸೋದರಿಯರೇ ತಿಳಿ ಇಡೀ ವಿಶ್ವಕ್ಕೆ ಒಳ್ಳೆ ಸಂದೇಶ ನೀಡಲತ್ತ ಹೇಳ್ದು. ಇದೇ 26 ನಡೆಯುವ ಗಣರಾಜ್ಯೋತ್ಸವಕ್ಕೆ ಕಳೆದ ಸಲ ನಂಗೆ ಅಗತ್ಯ ಸಿದ್ಧತೆ ಮಾಡ್ಕೊಳ್ಳುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಳು. ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಬಡಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ ಕಳೆದ ಸಲ ನಂಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಿಕೆ ನಿರ್ಮಿಸೋಕ್ಕೂ ಸಾಂಸ್ಕೃತಿಕ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸೋಕ್ಕೂ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋಕ್ಕೂ ಅಂದೇ ಹೊತ್ತರೆ 8 ಧ್ವಜಾರೋಹಣ ಮಾಡಿ 8:45 ಜಿಲ್ಲಾ ಕ್ರೀಡಾಂಗಣಕ್ಕೆ ಹಾಜರಾಕು ರಾಷ್ಟ್ರಪತಿ ರಾಜ್ಯಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಹಂಗೆ ವಿಶೇಷ ಸಾಧನೆ ಮಾಡಿದವರನ್ನ ಗುರುತಿಸಿ 18 ಮಾಹಿತಿ ನೀಡಕ್ಕು ಹಬ್ಬದ ವಾತಾವರಣ ಇತ್ತಿಲಿ ಗಣರಾಜ್ಯೋತ್ಸವನ ಆಚರಿಸೋಕುತ ಹೇಳ್ದು. ಕೃಷಿಕ ಸರ್ವೋದಯ ಫೌಂಡೇಶನ್ ವತಿಯಿಂದ 2025 ಸಾಲಿನ ಯುಪಿಎಸ್ಸಿ ಸುರುಣ ಪರೀಕ್ಷೆ ಬರೆತಿರುವ ಸ್ಪರ್ಧಾರ್ಥಿಗಳಿಗೆ ಪುಕ್ಕಟೆಯಾಗಿ ಯುಪಿಎಸ್ಸಿ ಪ್ರಿಲಿಮ್ಸ್ ಕ್ರಾಸ್ ಕೋರ್ಸ್ 16 ಏಪ್ರಿಲ್ 30 ಆಯೋಜನೆ ಮಾಡಲಾಗುತ್ತು. ಆಸಕ್ತಿ ಇರೋ ಕೃಷಿಕ ಸರ್ವೋದಯ ಕಾರ್ಯದರ್ಶಿಯವರನ್ನ ಇಲ್ಲದೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕು. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರುವಾದ ಸಾಂತ್ವನ ಮಹಿಳಾ ಸಹಾಯವಾಣಿ ಕೊಡಗಿನ ಎಲ್ಲ ಕಡೆಗಳಲ್ಲಿ ಸಮಾಜದ ನೊಂದ ಹೆಂಗಸರ ಸಮಸ್ಯೆಗಳನ್ನು ದಾಖಲೆ ಮಾಡಿಕೊಂಡು ಸರಿಯಾದ ಸಲಹೆ ಸೂಚನೆಗಳನ್ನು ಕೊಡ್ತಾ ಉಂಟು. ಈ ಮಹಿಳಾ ಸಹಾಯವಾಣಿನ ಆಸಕ್ತಿ ಇರುವ ಪಡ್ಕೊಳ್ಳುವಂಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಜಂಬರ ನಾಳೆ ಹೊತ್ತರೆ 11 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಕಿರಿಯ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಕ್ರೀಡೆಯಲ್ಲಿ 2025-26 ಸಾಲಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ 16 ಮಡಿಕೇರಿ ತಾಲೂಕಕ್ಕೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ, 17 ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕಕ್ಕೆ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆ, 18 ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಕ್ಕೆ ಪೊನ್ನಂಪೇಟೆ ಮಿನಿ ಕ್ರೀಡಾಂಗಣದಲ್ಲಿ ಆಯ್ಕೆ ನಡೆದಿದೆ ಅಂತೇಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿಟ್ಟು March 1 March 20 ಪಿಯುಸಿ, March 21 April 4 ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದೆ ಅಂತೇಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪ್ರಕಟಣೆ ತಿಳಿಸೋಳು. ಕೊಡಗು ಸಮಾಜ ಪೊನ್ನಂಪೇಟೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆ ಇವರ ಕೂಡುಕೂಟಲಿ ಟಿಆರ್ ವಿನೋದ್ ಅವರ ಪುಣ್ಯಭೂಮಿ ಪುಸ್ತಕ ಬಿಡುಗಡೆ ಕಾರ್ಬಾರ್ ನಾಳೆ ಹೊತ್ತರೆ 10 ಕೊಡಗು ಸಮಾಜ ಪೊನ್ನಂಪೇಟೆಯಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದಿಂದ 2024 ಸಾಲಿನಲ್ಲಿ ವಿತರಿಸಿರುವ ವಿಶೇಷ ಚೇತನರ ಬಸ್ ಪಾಸ್ಗಳನ್ನು 28 ನಿಗದಿ ಮಾಡಲಾಗಿಟ್ಟು ಪ್ರಸಕ್ತ ಸಾಲಿನಲ್ಲಿ ವಿಶೇಷ ಚೇತನರ ಪಾಸ್ಗಳನ್ನು ಹೊಸದಾಗಿ ಪಡೆಯಕ್ಕೆ ಮತ್ತು ರಿನಿವಲ್ ಮಾಡಿಸಿಕೆ ಸೇವಾ ಸಿನ್ ಪೋರ್ಟಲ್ಲಿ ಅರ್ಜಿನ ಹಾಕಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯು ಪ್ರಕಟಣೆ ತಿಳಿಸೋಳು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಹಂಗೆ ಗೋಲ್ಡನ್ ಪಾಲ್ ಕ್ಯಾಂಟೀನ್ ವತಿಯಿಂದ ನಾಳೆ ಹೊತ್ತಾರೆ 10 ವೆಟರನ್ಸ್ ದಿನನ ಮಡಿಕೇರಿ ಇಸಿಎಚ್ ಪಾಲಿಕ್ಲಿನಿಕ್ಲಿ ಆಯೋಜನೆ ಮಾಡಲಾಗುತ್ತಿದ್ದೇಳಿ ಇಸಿಎಚ್ಎಸ್ನ ಪ್ರಕಟಣೆ ತಿಳಿಸೋಳು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿನ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಪಂಚಾಯಿತಿ ಸಭಾಬಡಲಿ ಸಮಿತಿನ ಅಧ್ಯಕ್ಷತೆಯಲ್ಲಿ 16 ಹೊತ್ತರೆ 11 ನಡೆದ ತಿಳಿ ಸೋಮರ್ಪೇಟೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಪ್ರಕಟಣೆ ತಿಳಿಸೋಳು.

ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಗಣರಾಜ್ಯೋತ್ಸವ ಅಗತ್ಯ ತಯಾರಿಕೆ. ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ. ರಾಷ್ಟ್ರೀಯ ಯುವ ದಿನ ಪಿಂಜ ಯುವ ಸಪ್ತಾಹ. ಸುದ್ದಿರ ವಿವರ. ಇದೇ ತಿಂಗಳ 26ರಂಗ ನಡೆಪ ಗಣರಾಜ್ಯೋತ್ಸವಕ್ಕೆ ಕೈಂಜ ಕಾಲತ್ರಣಕ್ಕೆ ಬೋಂಡಿಯನ್ನು ತಯಾರಿ ಮಾಡಿವನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಹಿಂಗ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿಯ ಸಭಾಬಾಡಲ್ಲಿ ನಡೆದ ಪೂರ್ವಭಾವಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿತ್ತು. ಹಿಂಗ ತಕ್ಪರಂದ ಅವು ರಾಷ್ಟ್ರತ್ರ ನಮ್ಮೆಯಾನ ಗಣರಾಜ್ಯೋತ್ಸವತ್ತನ ಜವಾಬ್ದಾರಿಯುತವಾಯಿತು ನಡೆತೊಂಡು ಕೈಂಜಕೂರಿರನ್ನಕ್ಕೆ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಸಭಾಬಾಡೆರ ತಯಾರಿ ಮಾಡಿಯವನಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಕ್ ಅಣ್ಣದಲ್ಲತೆ ಸಾಂಸ್ಕೃತಿಕ ಕಾರ್ಪಾರನ ಏದೇ ತೊಂದರೆ ತಪ್ಪತ್ರೆ ಆಗತ್ತನಕ್ಕೆ ಪುದ್ಯ ಪುದ್ಯ ತಂಡಕ್ಕೆ ಅವಕಾಶ ಕೊಡ್ಕೊಂಡು ಎಣಿಸಿ ಈ ನೇರತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ನಗರಾಭಿವೃದ್ಧಿ ಯೋಜನಾ ಸಾಕ್ಷಿ